ಆದ್ರೆ ನಾಲ್ಕು ಪೂಟಿನ ಸಾಲ ಕೊರೆದ್ರೆ ಅಗದಿ 2 ಎಕರೆಕಂತಿ 60-70 ಟನ್ ನಾವು ಕಬ್ಬು ಬೆಳೆದಿವ್ರಿ. ಅಷ್ಟಂತಿ ಯೋಗ ಸರಿ ಆಗತದಿ. ಈ ಕಬ್ಬು ಬೆಳಿತೀನಿ ಅಂತ ಹೇಳಿದ್ರಿ, ಕಬ್ಬಿನ ಜೊತೆಗೆ ಮತ್ತೆ ಯಾವ್ಯಾವ ಬೆಳೆ ಬೆಳಿತಿರ್ತಾವ? ಕಬ್ಬಿನ ಕೂಡ ಏನತ್ರಿ ಒಳಗ ಅದಕ್ಕೆ ಗೊಂಜಾಳ ಹಾಕಾರಿ, ಮತ್ತೆ ಟೊಮ್ಯಾಟೊ ಹಾಕಾರಿ, ಮೆಣಸಿನಕಾಯಿ ಹವೀಜ್ ಹಾಕಾರು, ಮುಂದೆ ಶೇಂಗಾ ಹಾಕಾರು, ಶೇಂಗಾನು ಹಾಕಾರಿ, ಮುಂದೆ ಕಬ್ಬು ಹಚ್ಚಿದ ಗಳಗ್ನಿ. ಆ ಶೇಂಗಾ ಇದು ಬರ್ಗೊಡ್ದ ಅಂದ್ರೆ ಉಳ್ಳಾಗಡ್ಡಿ ಏನ್ ಹಾಕಾರಲ್ರಿ, ಅದನ್ನು ಉಳ್ಳಾಗಡ್ಡಿ ತಕ್ಕೋತಾರ್ರಿ, ಸಾಲ್ ಕೊರ್ದ್ರಿ. ಅದನ್ನ ತಕ್ಕೊಂಡ ಮುಂದೆ ಉಳ್ಳಾಗಡ್ಡಿ ಸಾಲದಾಗ ಒಂದ್ ಸಾಲ ಬಿಟ್ಟು ಒಂದ್ ಸಾಲ ಏನತಿ 2 ಪೂಟಿನ ಸಾಲ ಕೊರ್ದಿರ್ತಾರೆ, ಒಂದ್ ಸಾಲ ಬಿಟ್ಟು ಒಂದ್ ಸಾಲ ಕಬ್ಬು ಹಚ್ತಾರ. ಹಚ್ಚಿದ್ದು ಮುಂದೆ ಏನೈತಿ ಉಳ್ಳಾಗಡ್ಡಿ ಏನೋ ರೇಟ್ ಬತ್ತು ತಕ್ಕೊಳ್ದ್ರಿ. ತಕ್ಕೊಳ್ದ್ರ ಅಂದ್ರೆ ಬಡ ಬಡ ಅಲ್ಲೇ ಮುಚ್ಚಿಕೆಯಿಂದ ಗಳೆ ಹೊಡೆದ ಅದಕ್ಕೆ ಗೊಬ್ಬರ ಆಗಿಬಿಡ್ತದೆ. ಈಗ ಕಬ್ಬು ಬೆಳೆಯೋದ್ರೊಳಗ ಮತ್ತು ಈರುಳ್ಳಿ ಬೆಳೆಯೋದ್ರೊಳಗ ತಾವು ತಮ್ಮ ಊರಲ್ಲಿ ಒಂದ್ ಸ್ವಲ್ಪ ಪ್ರಸಿದ್ಧ ಇದ್ದೀರಿ ಅಂತ. ಹೌದಾ? ಅಂದ್ರೆ ಎಲ್ಲರೂ ನಿಮ್ಮ ಬೇರೆ ರೈತರು ನಿಮ್ಗೆ ಬಂದು ಕೇಳ್ತಾರ್ರಿ ಅದನ್ನ ಏನೇನ್ ಮಾಡ್ಬೇಕು ಅನ್ನೋದು ಅದನ್ನು ಕೇಳ್ತಾರ್ರಿ. ಆದ್ರೆ ನಾವು ಅದನ್ನೆಲ್ಲ ಹೇಳ್ತೀವಿ, ಅದನ್ನ ಮಾಡಿರತ್ತ ಯೋಗ ಸರಿಯಾಗಿ ಮಾಡಿದ್ರೆ ಕಸ ಪಸ ಆಗದೆ ಏನ್ ಯೋಗ ಸರಿಯಾಗಿ ಮಾಡಿದ್ರೆ ಅಗದಿ ಚೆನ್ನಾಗಿ ಬಂದ ಬರ್ತೈತಿ. ಈಗ ಸಾಕಷ್ಟು ರೈತರು ರೇಡಿಯೋ ಕೇಳ್ತಾ ಇರ್ತಾರ, ಈಗ ನಿಮ್ಮ ಮಾತನ್ನು ಕೇಳ್ತಾ ಇರ್ತಾರ. ಹೌದ್ರಿ, ಅವ್ರ ಸಲುವಾಗಿ ನೀವೇನ್ ಹೇಳ್ರಿ, ಕಬ್ಬು ಬೀಜ ತಯಾರು ಮಾಡ್ಕೊಳ್ಳೋದ್ರ ಹಿಡ್ಕೊಂಡು ಕಬ್ಬು ಕಟಾವಿನವರೆಗೆ ಒಂದ್ ಸ್ವಲ್ಪ ನಮ್ಗೆ ವಿಸ್ತೃತವಾಗಿ ಮಾಹಿತಿ ನೀಡ್ರಿ. ಕಬ್ಬ ಮೊದಲ ಬಡ್ಗೆ ಒಂದ್ ಗಣಿಕೆ ಎರಡೆರಡು ಗಣಿಕೆ ಹಾಕಿ ಸಾಲದಾಗ ಒಂದ್ ಸಾಲ ಬಿಟ್ಟು ಒಂದ್ ಸಾಲ ಏನೈತಿ ಹಾಕಿ. ಸಾಲ ಎಷ್ಟು ಬಿಡ್ತೀರಿ? ಸಾಲ 4 ಪೂಟ್ರಿ. ನಾಲ್ಕು ಪೂಟಿನ ಸಾಲಿನೊಳಗ್ರಿ ಒಂದ್ ಕಬ್ಬನ ಒಟ್ಟ 1 ಎಕರೆಕ್ಕೆ 2 ಟನ್ ಅಂತ ಕಬ್ಬ ತುಳಿತೀವ್ರಿ. ಅದನ್ನ ಚೆನ್ನಾಗಿ ಬಯಸ್ಕೇಂದ್ ಮುಂದೆ ಏನೈತಿ ಕಸ ಹೆಂಗ್ ಬರ್ತೈತಿ, ಕಸ ತಕ್ಕೊಳ್ದು ಅಟ್ಟ ಮುಂದೆ ದೊಡ್ಡ ದೊಡ್ಡದ ಮರಿ ಏನ ಹಿರಿಯಾ ಪೊಟ್ಯಾಸ ಹೋಗುತ್ತೀವ್ರಿ, ಡಿ ಎ ಪಿ ಬಂದ್ರೆ ತಳದಾಗ ಹಾಕಿರ್ತೀವಿ. ಆದ್ರ ಮುಂದೆ ಹಿರಿಯಾ ಕೊಟ್ಟ ಏನೈತಿ ಕಸ ತಕ್ಕೊತ್ತ ಅದ್ರ ಮತ್ ಹಂಗ ಮೇಲ ಮೇಲೆ ನಡು ಕಸ ಹರ್ಕೋತಾನ ಹೋಗ್ತೀವ್ರಿ. ಹರ್ಕೋತ್ ಹೋಗಿ ಮುಂದೆ ಏನೈತಿ ಗಣಿಗೆ ಕಟ್ತಿಲ್ರಿ, ಪುಲ್ ಗೊಬ್ಬರ ಹಾಕೋದೈತಿ ಮುಂದೆ ಬೋದ್ ಏರ್ಸ್ಕೇಂದ್ ನೀರ್ ಮಡಿ. ಪುಲ್ ಗೊಬ್ಬರ ಅಂದ್ರೆ ಏಟ್ ಹಾಕ್ತೀರಿ ನೀವು? ಪುಲ್ ಗೊಬ್ಬರ ಅಂದ್ರೆ ತಿಪ್ಪಿ ಗೊಬ್ಬರ ಹಾಕ್ತಿರು? ರಾಸಾಯನಿಕ ಗೊಬ್ಬರ ಹಾಕ್ತಿರ? ಒಂದ್ ಚೀಲ ರಾಸಾಯನಿಕ ಹಾಕುರಿ. ಕೊಟ್ಟಿಗೆ ಗೊಬ್ಬರ ಮೊದಲು ಹಾಕೇ ಇರ್ತದ್ರಲ್ಲ, ಮೊದಲು ಇದನ್ನ ಕೊಟ್ಟಿಗೆ ಗೊಬ್ಬರ ಹಾಕೇ ಇರ್ತದ್ರಿ. ಅದನ್ನ ಹಾಕಿ ಹಿಂದಾಗಡೆ ಡಿ ಎ ಪಿ ಈ ಇದ್ರದ್ದು ಅಮೋನಿಯಂ ಸಲ್ಫೇಟ್ ಅದು ಹಿಂದಾಗಡೆ ಮತ್ತ ಅವ್ನು ಕೊಡತಿರು. ಎಷ್ಟು ಕೊಡ್ತಿರು ಒಂದ್ ಎಕರೆಕ್ ಎಷ್ಟು ಗೊಬ್ಬರ? ಎಕರೆಕ್ ಒಂದ್ ಚೀಲ ಡಿ ಎ ಪಿ ಕೊಡ್ತಿರಿ. ಅದೇನ ನೀವು ಹಾಕಿದಂಗ ಐತಿ ಬಿಡ್ರಿ, ಅದೇನ ಬಹಳ ಹಾಕಿದ್ರು ಐತಿ. ಯೂರಿಯಾನ ಐಟ್ ಕಡಿಮೆ ಮಾಡಿದ್ರಿ, ಭೂಮಿಯನ್ನ ಲವರಸ ತಗೊಳಕ್ ಹತ್ತಿರಿ, ಅದು ಸರಿಯಾಗುದಿಲ್ಲ ಭೂಮಿಗ. ಇನ್ನ ಅದಟ್ ಇದನ್ನ ಕೊಡುದು ರಾಸಾಯನಿಕರೆ. ಗೊಬ್ಬರ ಕೊಟ್ಟೆ ಏನ್ ಮಾಡ್ತೀರಿ ಗಣಿ ಕಟ್ಟಿಂದ? ಗೊಬ್ಬರ ಕೊಡದಿಂದ ಮುಂದೆ ಗಳೆ ಹೊಡೆದು ಮುಚ್ಚಿಬಿಡುದ್ರಿ, ಒಳಗ್ ಸಾಲದಾಗ ಮಣ್ಣಾಗ ಮುಚ್ಕೊಳಂಗ ಗಳೆ ಹೊಡೆದು ಹೊಡೆದ್ಕೇಂದ ಸಾಲ ಬಿಟ್ಟು ಸಾಲ ಕೊರದ ಕೇಂದ್ರ ಬೋರ್ ಏರಿಸಿಬಿಡುದ್ರಿ. ಕಬ್ಬಿನ ಗದಿಗೆ ಕಬ್ಬಿನ ಗದಿಗೆ ಏರಿಸ್ಕೇಂದ್ ನೀರ್ ಮಡಿ ಸುತ್ತ ಮಡಿ ಕಟ್ಟಿ ಕಟ್ಕೇಂದ್ರ ನೀರ್ ಕಟ್ಟಿತ ಅಂದ್ರ ಆ ಕಾಡಿಂದ ಏನ್ ಬಗ್ಗೆ ಐತಿ. ಅಟ್ ಎಣ್ಣೆ ಹೊಡ್ಕೊತ ಹೋಗುದು ನೋಡ್ರಿ. ಎಣ್ಣೆ ಯಾವ್ಯಾವ ಹೊಡಿತೀರಿ? ಸಲುವಾಗಿ ಹೊಡಿತೀರಿ ಎಣ್ಣೆ? ಅವು ಏನೈತಿ ನೋಡ್ರಿ, ಕಲರ್ ಬರುವಂಗ ಇದಾಗುವಂಗ ಬಡಿತಾರಿ. ಒಟ್ಟ ಅಂದ್ರ ರೋಗ ಏನೇನ್ ಬರ್ತಾವ್ರಿ ಕಬ್ಬಿಗೆ? ಕಬ್ಬಿಗೆ ರೋಗ ಏನು ಏನ ಅವ್ಕೇನ್ ಸುಮ್ಮ ಇದ್ರದ ಸಿಂದ್ರ ಬರ್ತಾವ್ರಿ. ಇವು ಗಣ್ಣಿ ಹುಳ ಅಂತೇಳಿ ಹತ್ತತಿರ್ಲ, ಗಣ್ಣಿ ಹುಳ ಕೀಟ ಬಾಧೆ. ಕೀಟ ಬಾಧೆರಿ ಅದರಿ. ಮುಂದಕ್ಕೆ ಅದನ್ನ ಗ್ರಾಮ ಸೇವಕರ ಕಡೆ ವಿಚಾರ ಮಾಡ್ಬೇಕ್ರಿ. ಆಗ ವಿಚಾರ ಮಾಡಿ ಅವ್ರ ಏನ್ ಹೇಳ್ತಾರ ಅದನ್ನ ಕೊಟ್ಕೊಂಡ ಇದನ್ನು ಪರೀಕ್ಷೆ ಮಾಡಿ ಕೊಡ್ತಾರ. ಅವ್ರು ಹೇಳಿದ್ ಇದನ್ನ ಇಷ್ಟು ಲೀಟರ್ ಎಣ್ಣೆ ಇಷ್ಟು ಲೀಟರ್ ಇದನ್ನ ಹಾಕಿ ಹೊಡ್ರಿ. ಆ ಎಣ್ಣೆ ಸ್ಪ್ರೇ ಮಾಡ್ತೀರಿ? ಹೌನ್ರಿ. ಆಮೇಲೆ ಕಬ್ಬು ಅದು ಎಲ್ಲ ಗೊಬ್ಬರದ್ದು ಎಲ್ಲ ಗ್ಲೋಸ್ 6-7 ತಿಂಗಳು ಆಗ್ರ ಗೊಬ್ಬರ ಗ್ಲೋಸ್ ಮುಗುತ್ತೈತಿ. ಆ ಕಡೆ ನೀರನ್ನು ಹಾಸ್ಕೊತ ಹೋಗಿ. ಅಲ್ಲ ನೀವು ಗೊಬ್ಬರ ಒಂದೇ ಸಲ ಕೊಡ್ತೀರಿ? ಅದು ಮತ್ತೇನ ಪ್ರತಿ ಹಗಲೆಲ್ಲ ಕೊಡುದ್ರೆ ಎಷ್ಟು ತಿಂಗಳ? ಒಂದ್ ಮೂರ್ ಸಲ 4 ಸಲ ಕೊಡ್ತೀರಿ. ಗಳೆ ಹೊಡೆದಂದ 2 ಸಲ ಕೊಡ್ತಾರೆ. ಅಂದ್ರೆ ಕಟಾವ್ ಆಗುವವರೆಗೆ? ಕಟಾವ್ ಆಗುವವರೆಗೆ. ಆ ಕಡೆಯಿಂದ ಒಂದ್ 5-7 ತಿಂಗಳು ಕಟಾವ್ ಆಗುದೈತೆ ಅಂದ್ರೆ ಅಷ್ಟೊತ್ತಿಗೆ ಗೊಬ್ಬರ ಕೊಡಕ್ ಬಂದ್ ಕಟಾವ್ ಮಾಡಿದ್ರು. ಆಮೇಲೆ 6-7 ತಿಂಗಳ ತನಕ ಕಡೆ ಗ್ಲೋಸ್ ಮುಗಿಬೇಕ್ರಿ. ಗೊಬ್ಬರ ಕೊಡುದ ಒಟ್ಟ ಆಟ ಕಾಡಿ ಏನ ಇರಲ್ರಿ, ಬರೀ ನೀರ್ ಹಾಸ್ಕೋತ. ಈಗ ಕಬ್ಬು ಬಂದದ ನೀವ್ ಹೆಂಗ್ ಗುರುತಿಡಿತೀರಿ ಅದು ಈ ಸದ ಕಟಾವಿಗೆ ಬಂದದ ಅಂತೇಳಿ? ಕಬ್ಬು ಕಟಾವ್ ಅಂದ್ರೆ 12-13 ತಿಂಗಳು ಈ ಚಾಲು ನಾರಿ ಕಟಾವ್ ಬತ್ತ ತಿಳ್ಕೊಂಡು 13-14 ತಿಂಗಳಿಗೆ ಕಟಾವ್ ಮಾಡ್ಕೊಂಡ್ ಅವ್ರು ಹೋಗತ್ತಾರ ಫ್ಯಾಕ್ಟ್ರಿ ಅವ್ರು. ಈಗ ತಾವು ಸಕ್ಕರೆ ಕಾರ್ಖಾನೆಗೆ ಕಳಿಸ್ತೀರಿ? ಬೆಲ್ಲ ಅದೇನ್ ಮಾಡತ್ತಾ ಇಲ್ಲ? ಬೆಲ್ಲನಕ್ಕೂ ಕೊಡ್ತಾರ್ರಿ. ನೀವೇನ್ ಮಾಡ್ತೀರಿ? ನಾವ ಬೀಜಕ್ಕೂ ಕೊಡ್ತಾರು, ಬೆಲ್ಲಕ್ಕೂ ಕೊಡ್ತೀವಿ, ಇದಕ್ಕ ಫ್ಯಾಕ್ಟ್ರಿಗೆ ಕೊಡ್ತಿರು ನಾವು. ಈಗ ಗಾಣ ಅಂತ ಕಡಿಮೆ ಆದ್ರಿ. ಯಾವ ಸಕ್ಕರೆ ಕಾರ್ಖಾನೆ ಕಳಿಸ್ತಿರ್ತೀವಿ? ಶಾಮನೂರ್ರಿ, ಶಾಮನೂರ್ ಕಳಿಸ್ತೀರಿ. ಈಗ ಕಬ್ಬು ಬಿಟ್ಟು ಈರುಳ್ಳಿ ಬೆಳಿತೀನಿ ಅಂದ್ರಿ, ಗೋವಿನ ಜೋಳ ಬೆಳಿತೀನಿ ಅಂದ್ರಿ, ಆ ಒಂದು ಕೃಷಿ ಬಗ್ಗೆ ಸ್ವಲ್ಪ? ಬರೀ ಉಳ್ಳಾಗಡ್ಡಿ ಬೆಳಿಬೇಕಾದ್ರೆ ಕಂಗಾಳ ಮಡಿ ಮಾಡುದ್ರಿ, ಚೌಕ್ ಮಡಿ ಮಾಡಿ ಸಾಲ್ ಕೊರ್ದ್ರಿ, ಬೀಜ ಒಗದ್ ಬಿಡುದು, ಒಗದ ಮ್ಯಾಲ ಬ್ಯಾಸಾಲ ಹೊಡೆದ್ ಬಿಡ್ ನೋಡ್ರಿ. ಈಗ ಬೀಜ ಒಗಿಯುದಂದ್ರಲ್ಲ, ಎಷ್ಟು ಜಮೀನಿಗೆ ಎಷ್ಟು ಬೀಜ ಹಾಕ್ತಿರಿ? ಬೀಜ ಒಂದ್ ಎಕರೆಕ ಐದ ಪಾಕೆಟ್ ಅಂದ್ರೆ 2.5 ಕಿಲೋ 3 ಕಿಲೋ ಬೀಜ ಒಗಿಬೇಕ್ರಿ. ಕಿಲೋ ಗಟ್ಲೆ ಆದ್ರೆ ಇವ್ ಪಾಕೆಟ್ ಏನದಾವ್ರಲ್ಲ 1/2 ಕಿಲೋದ ಐದ್ ಪಾಕೆಟ್ 6 ಪಾಕೆಟ್ ಬೀಜ ಬೀಳ್ತಾವ್ರಿ ಒಂದ್ ಎಕರೆಕ. ಈಗ ಬೀಜ ಹೇಳದ್ರಿ, ಅವ್ ಮತ್ತೆ ಕೆಲ ಮಂದಿ ಸಸಿ ತಯಾರು ಮಾಡಿ ಊರ್ತಾರ, ತಾವ್ ಮತ್ ಬೀಜಾನೇ ಚೆಲ್ತೀನಿ ಅಂತ ಹೇಳಿದ್ರಿ. ಬೀಜ ಮಳೆಗಾಲದಾಗ ಹೆಚ್ಚು ಚೆಲ್ತಾರೆ, ಬ್ಯಾಸಿಗೆ ಬಂದ ಏನತ್ತಿರಿ ಚೆಲ್ ಮಾಡಿಕೆರಿಂದ ಅಗೆ ಊರಿ ಬಿಡ್ತಾರೆ. ಆ ಚಲೋ ಆಗತ್ತಿ ಒಳ್ಳೆ ಮಾಲ ಬ್ಯಾಸಿಗೆ ನೀರ್ ಪೂರೋಟನು ಆಗುದಿಲ್ಲ ಅಂತ ಹೇಳಿ ಹೋಗುದಿಲ್ರಿ. ಈ ಮಳೆಗಾಲಕ್ಕೆ ಬಂದ ಏನತ್ತಿ ಭೂಮಿಯಾಗ ಚೆಲ್ ಹೋಗದ ಬೆಳಿತಾನೆ. ಮತ್ತ ಈರುಳ್ಳಿ ಸಸಿ ಮಾಡಿದ ಏನ್ ಮಾಡಿ ಕಸ ತಗೋದ್ರಿ? ಮೊದಲ ಯೂರಿಯಾ ಅಂತ ಹೆಚ್ಚಿಗೆ ಕೊಡಂಗಿಲ್ರಿ. ಹೆಣ್ಣಿಗೆ ಹೋದ್ರೆ ಮೊದಲ ಬಡ್ಡ್ಯಾಗ ಬೀಜ ಹೋಗೋ ಮುಂದೆ DAP ಹೋಗದ ಬೀಜ ಹೋಗುತ್ತಾರೆ, ಮಣ್ಣ ಬೇಸಾರ ಹೊಡೆದ್ ಬಿಡ್ತಾರೆ. ನಾಡ್ತಿಲೋ ಒಂದ್ ಒಮ್ಮೆ ಕಸ ತೆಗದ ಮತ್ ಸ್ವಲ್ಪ ಯೂರಿಯಾ ಪೊಟ್ಯಾಸ ಕೂಡಿಸಿ ಒಂದ್ ಸ್ವಲ್ಪ ಸ್ವಲ್ಪ ಒಗದ್ ಬಿಡುದ್ರಿ. ಆಮೇಲೆ ನಡ್ಬಾರ್ಕೊಂತ ತಂಪು ಗಿಂಪ ಟಾನಿಕ್ ಹೊಡಿದಾರೆ. ಟಾನಿಕ್ ಹೊಡೆದ್ ಬಿಡ್ತೇ ಅಂದ್ರೆ ಮುಂದೆ ಸುತ್ತ ಕಟ್ಟುವಾಗ ಏನೈತಿ, ಒಮ್ಮೆ ಒಂದ್ ಸ್ವಲ್ಪ ಗೊಬ್ಬರ ಕೊಟ್ಟು ಬಿಟ್ಟು ಅಂದ್ರೆ ಬಗೆಹರಿಸ್ತೀರ ಕಡಿದ. ಈಗ ತಾವು ಇಷ್ಟೆಲ್ಲಾ ಬೆಳಿತೀನಿ ಅಂತ ಹೇಳಿದ್ರಿ, ಮತ್ತೆ ಇವ್ ದನಗಳು ಏನಾದ್ರೂ ಸಾಕಿರಿ ತಾವು? ದನಗಳು ಸಾಕ ಹುಲ್ಲು ಹಸ್ತಾರ್ರಿ, ದನಗಳಿಗೆ ಮೇಗಾಗಿ ಹುಲ್ಲು ಹಸ್ತಾರ ದಂಡಿ ಸುತ್ತು ಕಡೀರಿ. ಅಲ್ಲ ಮೊನ್ನೆ ನೀವು ದನಗಳು ಸಾಕಿರಿ ಇಲ್ಲ ಮನ್ಯಾಗ್ರಿ? ಮನ್ಯಾಗ ಸಾಕಿದ್ರಿ, ಈಗ ತೆಗದ ಬಿಟ್ಟಿವ್ರಿ ನಾವು. ಈಗ ತೆಗದ ಬಿಟ್ಟು ಯಾಕೆ ತೆಗದ್ರಿ ಅಂದ್ರೆ ನಮಗೀಗ ಕೆಲಸ ಮಾಡಿದ್ರಾಗ ಅಂದ್ರೆ ನೀಗುದಿಲ್ಲ, ಅದ್ರ ಒಬ್ಬಂಟಿಗೆ ಅದೇವ ಹಿಂಗಾಗಿ ತೆಗದಿರಿ. ಮತ್ತೀಗ ಈರುಳ್ಳಿ ಕಬ್ಬು ಬಿಟ್ರೆ ಮತ್ತೆ ಯಾವ್ಯಾವ ಬೆಳೆ ಬೆಳಿತಿರ್ತಾವ? ಈರುಳ್ಳಿ ಕಬ್ಬು ಬಿಟ್ರೆ ಇದೇ ಸೋಯಾಬೀನ ಶೇಂಗಾರಿ ಮತ್ತ ಹೆಸರು ಇವು ಇಂತ ಬೆಳಿತಾರೆ, ಗೊಂಜಾಳ ಇವೆಲ್ಲ ಬೆಳೆ ಬೆಳಿತೀರಿ. ಮತ್ತೆ ಇವನ್ ಮಾರಾಟ ಅದು ಹೆಂಗ ಮಾಡ್ತಿರ? ಮಾರಾಟ ಅಂದ್ರೆ ಈಗ ರಾಶಿ ಆದ ಕಾರಣ ಅವ್ರು ಹೆಂಗ್ ದಾರಿ ಐತೆ ಹಂಗ ಮುದೋಳಕ ತಂದು ಬಿಡ್ತಾರ್ರಿ. ಮೊದಲು APMC ಮುದೋಳಕ ತಗೊಂಡ್ಬಿಡ್ತಾರೆ, ಗೊಂಜಾಳ ಆಗ್ಲಿ ಇದಾಗ್ಲಿ ಅಲ್ಲೇ ಶೇಂಗಾ ಅಂತ ಮಿಲ್ಗೆ ಕೊಡ್ತಾರ್ರಿ. ಎಲ್ಲಿ ಅದಾರ ಅದು ಮಿಲ್? ಮಿಲ್ ಯಾದವಾಡ್ಕ ಐತ್ರಿ. ಹ್ಞೂ, ಮತ್ತಿಷ್ಟೆಲ್ಲ ಹೇಳಿದ್ರಿ, ಸಾಕಷ್ಟು ಮಾಹಿತಿ ನೀಡಿದ್ರಿ ನಮ್ಮ ರೈತರಿಗೆ. ಇನ್ನ ನಿಮ್ ಕುಟುಂಬ ಪರಿಚಯ ಇಟ್ಟು ಮಾಡಿಕೊಡ್ರಿ, ಮನ್ಯಾಗ ಯಾರ್ಯಾರ ಇದ್ರಿ ಅನ್ಸುದ್ರಿ? ನಮ್ ಯಾ ನೋಡ್ರಿ, ನಾವ್ ಇಬ್ರು ಹೆಣ್ ಮಕ್ಳದಾರಿ, ಒಬ್ಬ ಗಂಡ ಮಗ ಅದನ್ರಿ. ಹೆಣ್ಮಕ್ಳಿಗೆ ಅವ್ರಿಗೂ ಒಬ್ಬರನ್ನ ಸೋರ್ಗಾಯಿ ಕೊಟ್ಟಿವ್ರಿ, ಒಬ್ಬರಿಗೆ ಅರಕೇರಿ ಕೊಟ್ಟಿವ್ರಿ. ಅಲ್ಲಿಂದ ಅವ್ರಿಗೂ 3 ಮಕ್ಳಿಗೆ ಹಿರಿಯಾಕಿಗೆ, ಸೋರ್ಗಾಯಿಕಿಗೆ 4 ಮಕ್ಳಾದ್ರಿ. ಮಗಾರಿ ಮಗ ಈಗ ಹೈಸ್ಕೂಲ್ ಮಾಸ್ತರ್ ಕಿ ಇದನ್ ಕಲ್ತಾನ್ರಿ, ಇನ್ನೂ ಏನ್ ಕೆಲಸ ಏನ್ ಹತ್ತಿಲ್ರಿ, ಆದ್ರೆ ಅದಕ್ಕ ಗುದ್ದಾಡಕೈತಾರಿ. ಶಿಕ್ಷಕರಾಗ್ತಾರ? ಹ್ಞೂನ್ರಿ, ಶಿಕ್ಷಕರಾಗವ್ರಿ. ಮತ್ತ ತಾವ್ ಏನ್ ಮಾಡ್ಬೇಕಂತೀರಿ ಮುಂದಿನ ಯೋಜನಾ ಅಂದ್ರೆ ತಮ್ಮ ಹೊಲದೊಳಗ ಅದು ಏನೇನ್ ಬೆಳಿ ಬೆಳೆಯುದು? ನಾವ್ರಿ ಹೊಸ ಯೋಜನಾ, ನಾವು ಹೊಸ ಯೋಜನಾ ಏನೈತಿ, ಮತ್ತ ಇದ ಮಳೆ ನೀರ ಇತ್ತ ಕಬ್ಬಣ್ಣ ಮಾಡುದ್ರೆ ಅದ ಇರ್ಲಿಲ್ಲ ಅಂತಂದ್ರ ಈ ವರ್ಷ ಸಂಕರ ಬಹಳ ಪರಿಸ್ಥಿತಿ ಕೆಟ್ಟಾತು. ಇವ ಜೋಳ ಕಡ್ಲಿ ಇವನ್ನ ಬಳ್ಕೊಳ್ದ್ರಿ, ಉಳ್ಳಾಗಡ್ಡಿ ತಕ್ಕೊಂದ ಅಂದ್ರೆ ಕಾರೋನ ಹಾಕಾವು ಹಿಡಿದ ಕಬ್ಬು ಹಚ್ಚೆಚ್ಚೆ ಭೂಮಿ ಸಾವಲಾಗ್ಯಾವ್ರಿ. ಈಗ ತೋಟಗಾರಿಕೆ ಬೆಳೆಗನ್ನು ತಾವು ಬೆಳಿಬಹುದು, ಯಾಕೆ ಬೆಳೀತಾ ಇಲ್ರಿ? ಹಣ್ಣು ಹಂಪಲ ಹಾಕಿ ಕಾಯಿಪಲ್ಯ ಅಷ್ಟ ಬೆಳಿತಾರೆ. ಹಣ್ಣು ಹಂಪಲ ಅವು ಪುರ್ಮಾಶ್ ಮಾಡಿದ್ರೆ ಹಾಕಾತಾವ್ರಿ, ಈ ದ್ರಾಕ್ಷಿ ದಾಳಂಬ್ರಿ ಇಂತವೆಲ್ಲ ರೀ. ಅದ್ ನೀವ್ ಯಾಕೆ ಮಾಡ್ತಾ ಇಲ್ಲ ಅಂದ್ರೆ? ನಮ್ಮ ನೆಲಕ್ಕೆ ಆಗಂಗಿಲ್ರಿ, ಆ ಮಸಾರಿಗೆ ಕೆಂಪು ನೆಲಕ್ಕೆ ಹಾಕತ್ರಿ, ಎರಿಗೆಂತಿ ಆಗಂಗಿಲ್ರಿ. ತಮ್ಮ ಜಮೀನಿಗೆ ಅದು ಸೂಕ್ತ ಅಲ್ಲ ಅಂತೇಳಿ ಅದನ್ನು ಬೆಳೆಯಂಗಿಲ್ಲ. ಹ್ಞೂ ರೀ, ಒಳ್ಳೇದು. ಭೂಮಿ ಇದ್ರ ಮೇಲೆ ಬೆಳಿತಾವ್ರಿ ಅವು. ಮತ್ತ ತಾವು ಜನಪದ ಕಲಾವಿದರು ಕೂಡ, ಕೃಷಿ ಮಾಡ್ತಾ ಮಾಡ್ತಾ ಕೃಷಿಗಳಲ್ಲಿ ಕೆಲವೊಂದು ಹಾಡುಗಳನ್ನ ಹಾಡ್ತಿರ್ತೀರಿ? ಹೌದ್ರಿ. ಕಣಿಕೆ ತರುವಾಗ ಹಾಡ್ತೀರಿ? ಹಾಡ್ತೀರಿ. ಯಾವ್ದೇ ಒಂದು ಕೃಷಿ ಚಟುವಟಿಕೆ ಮಾಡ್ಬೇಕಾದ್ರೆ ಹಾಡ್ತಾ ಇರ್ತೀವಿ, ಹಾಡ್ಕೋತಾನೆ ಹೋಗಿ. ಅದರಲ್ಲಿ ಯಾವ್ದಾರ ಒಂದು ಹಾಡು ಒಂದ್ ಸ್ವಲ್ಪ ನಮ್ಗಿಟ್ಟು ಕೇಳಿಸ್ರಿ. ಸುರುವಿಗೆ ನೆನದಿನೋ ಸೂಲ ಸೂಕ್ಷ್ಮನ ನಿನ್ನ ಆಲ ಮಜ್ಜನದ ಒಡಿಯನೋ, ಆಲ ಮಜ್ಜನದ ಒಡಿಯ ಗಣಪತಿ ರಾಯ, ಸುರುವಿಗೆ ನಿನ ಮೊದಲ ನೆನದಿನೋ. ಗಣಪತಿ ಪೂಜಕ ಕರಕಿ ಪತ್ತರಿಬೇಕು, ನೈವೇದ್ಯಕ ಬೇಕೋ ಕರಿಗಡವೋ, ನೈವೇದ್ಯಕ ಬೇಕೋ ಕರಿಗಡವ, ಗಣಪತಿಗೆ ಕಾಯ್ವಡದ ಕೈಯ ಮುಗಿಬೇಕು. ಈಗ ಹಂತಿ ಪದದ ಜೊತೆಗೆ ತಾವು ಭಜನಾ ಪದ ಕೂಡ ಹಾಡ್ತೀನಿ ಅಂತ ಹೇಳಿದ್ರಿ, ಅದಕ್ಕೆ ಒಂದ್ ಸ್ವಲ್ಪ ಭಜನಾ ಪದದ ಒಂದು ನುಡಿ ಹಾಡ್ರಲ್ಲ. ಇದು ಭಾಗ್ಯ ವಿಧು ಭಾಗ್ಯ ವಿಧು ಭಾಗ್ಯವಯ್ಯ, ವಿಧು ಭಾಗ್ಯ ವಿಧು ಭಾಗ್ಯ ವಿಧು ಭಾಗ್ಯವಯ್ಯ, ಪದುಮನಾಭನ ಪಾದ ಬದನೆ ಸುಖವಯ್ಯ, ಪದುಮನಾಭನ ಪಾದ ಬದನೆ ಸುಖವಯ್ಯ, ವಿಧು ಭಾಗ್ಯ ವಿಧು ಭಾಗ್ಯ ವಿಧು ಭಾಗ್ಯವಯ್ಯ, ವಿಧು ಭಾಗ್ಯ ವಿಧು ಭಾಗ್ಯ ವಿಧು ಭಾಗ್ಯವಯ್ಯ. ಕಲ್ಲವಾಗಿರಬೇಕು ಕಠಿಣ ಭವ ತೋರೆಯೊಳಗೆ, ಕಲ್ಲವಾಗಿರಬೇಕು ಕಠಿಣ ಭವ ತೋರೆಯೊಳಗೆ, ಬಿಲ್ಲವಾಗಿರಬೇಕು ಬಲ್ಲವರೊಳಗೆ, ಮೆಲ್ಲನೆ ಮಾಧವನ ಮನವ ಮೆಚ್ಚಿಸಬೇಕು, ಮೆಲ್ಲನೆ ಮಾಧವನ ಮನವ ಮೆಚ್ಚಿಸಬೇಕು, ಬೆಲ್ಲವಾಗಿರಬೇಕು ಬಂಧು ಜನರೊಳಗೆ, ಬೆಲ್ಲವಾಗಿರಬೇಕು ಬಂಧು ಜನರೊಳಗೆ, ವಿಧು ಭಾಗ್ಯ ವಿಧು ಭಾಗ್ಯ ವಿಧು ಭಾಗ್ಯವಯ್ಯ, ವಿಧು ಭಾಗ್ಯ ವಿಧು ಭಾಗ್ಯ ವಿಧು ಭಾಗ್ಯವಯ್ಯ. ವಾ ವಾ ವಾ, ಎಷ್ಟ್ ಚೆನ್ನಾಗ್ ಹಾಡ್ತೀರಿ. ಮತ್ ಹಾಡ್ಲಿಕ್ ವಲ್ಲ ಅಂತಿದ್ರಿ. ಹಾಡ್ತೀರಿ ಭಜನಾದಳ. ಮತ್ತ ತಾವ್ ಶಿಕ್ಷಣ ಎಲ್ಲಿವರೆಗೆ ಕಲ್ತೀರಿ ಇಷ್ಟೆಲ್ಲ ಹಾಡು ಕಲ್ತಿರಲ್ಲ? ನಾವ್ ಈಗೇನ್ ಶಿಕ್ಷಣ ಒಂದ್ ಏಳನೇ ತತ್ತ ಕಷ್ಟ ಕಲ್ತೀರಿ. ಮತ್ ಇವೆಲ್ಲ ಹಾಡುಗಳನ್ನ ಹೆಂಗ ತಾವ್? ಈಗ ನಾವ್ ಮುತ್ಯಾನ ಗುಡಿ ಒಳಗ ಏನ ಬಸಯ್ಯ ಅಜ್ಜನ ಹಾಡ್ಕೋತ ಹಾಡ್ಕೋತ ಒಟ್ರು ಕೂಡ. ಈಗ ಬಸಯ್ಯ ಅಜ್ಜ ಅಂತ ಹೇಳಿದ್ರಿ, ಅಲ್ಲಿ ತಾವ್ ಏನೇನ್ ಮಾಡ್ತೀರಿ? ಮತ್ ಇಲ್ಲಿ ಕೃಷಿ ಚಟುವಟಿಕೆನೂ ಮಾಡ್ತೀರಿ, ಅಲ್ಲಿ ಯಾವ ಟೈಮ್ದಲ್ಲಿ ಏನ್ ಮಾಡಿ? ಸಾಯಂಕಾಲ ಅರ್ಯಂದ ಮುಂಜಾನೆ ಹೇಳಿ ಚೈನಿಕ ಕೃಷಿ ಚಟುವಟಿಕೆ ಮಾಡ್ತೀರಿ. ಸಾಯಂಕಾಲ ಹೊತ್ತು ಮುಣಿಗಿದ್ಕೊಂಡು ಹೋಗಿ ಅಲ್ಲಿ ಕೆಲಸ ಆತನ ಒಬ್ರಿಗೊಬ್ರು ಒಟ್ರು ಕೂಡಿ ಅಲ್ಲಿ ಮಠದ ಭಜನಾ ಅನ್ನೋ ಇದನ್ನು ನಾಮಸ್ವರನೆ ಅಲ್ಲಿ ಚರ್ಚಾ ಮಾಡ್ತೀರಿ. ಮತ್ ನಿಮ್ ಕುಟುಂಬದವ್ರ ಸಹಕಾರ ಹೆಂಗದಾರಿ ನಿಮ್ ಒಕ್ಕಲ್ತನದೊಳಗ? ಅದೆಲ್ಲ ನಮ್ ಕುಟುಂಬದವ್ರ ಸಹಕಾರ ಏನೈತೆ, ಅವರು ಕಳೆ ತೆಗಿಯಾಕ ಹೋಗ್ತಾರೆ, ಹೊಲಗೊಳಗೆ ಕೆಲಸಕ್ಕೆ ಹೋಗ್ತಾರೆ, ಮನ್ಯಾಗ ಅಡಿಗೆ ಪಡಿ ಮಾಡ್ಕೊಂಡ. ಈಗ ಅವ್ರದ್ದು ಬಹಳ ಸಹಕಾರ ಅದಾರ ಇದ್ರ ಸಹಕಾರ ಈ ರಾಶಿ ಒಳಗ, ಅದೆಲ್ಲ ಸಾಕಷ್ಟು ಸಹಕಾರ ಇರ್ಬೇಕು. ಏ ಅವ್ರದೇನ್ ಹಂಗೆ ರಾಶಿ ಒಳಗ ಸಹಕಾರ ಇಲ್ರಿ, ನಾವ ಅಷ್ಟು ಹೆಚ್ಚಿನ ಹೆಚ್ಚು ಸಹಕಾರ ಮಾಡ್ತೀರಿ. ಎಲ್ಲ ಹೆಚ್ಚು ತಾವೇ ಒಬ್ಬರೇ ಜಾಸ್ತಿ ಕಷ್ಟ ಪಡ್ತಿರ್ತಾವ? ಹ್ರೀ ನಮ್ದ ಇನ್ನ ಹೆಚ್ಚರಿ, ಎಲ್ಲರಿಗೂ ಹೇಳುದು ಮಾಹಿತಿ ಅಗದಿ ಏನಾಗ ಭೂಮಿ ಹಿಂಗ್ ಮಾಡ್ರಿ ಹಿಂಗ್ ಮಾಡ್ರಿ ಅಂತ ಎಲ್ಲ ಅಗದಿ ಅವ್ರಿಗೆ ತಿಳಿಸಿಕೊಡ್ತೀವಿ. ಒಡ್ ಹಾಕೋದ್ ತಿಳಿಸಿಕೊಡ್ತೀವಿ, ಕರ್ಕಿ ಅಡ್ಡುದು ಮುಂದ ಎಲ್ಲಾ ತರ ಅನುಕೂಲ ಅಗದಿ ಇದನ್ನ ಮಾಡ್ಕೊಂಡು ಹೋಗ್ರಿ ಅಂತ ಹೇಳ್ತೀರಿ. ಈಗ ಕೆಲ ಮಂದಿ ಬರೇ ಜಮೀನ್ ಇದ್ರು ಕೂಡ ಬರೇ ನೌಕರಿ ಬೇಕು, ನಗರದಾಗೆ ದುಡಿಬೇಕು, ಹಿಂಗಾಗಿ ದುಡಿಯಾಕ ತಯಾರಿಲ್ರಿ. ಅದಕ್ಕೆ ಏನ್ ಹೇಳ್ತೀರಿ ಯುವಕರಿಗೆ? ಇವ್ರಿಗೆ ಏನ್ ಹೇಳ್ಬೇಕು ಅನ್ನೋದನ್ನು, ಆದಷ್ಟು ಭೂಮ್ಯಾಗ ದುಡಿದ್ರನ್ನ ಇನ್ನೇನ ಸುಖ ಹಾಕದ್ರಿ, ಮತ್ ಇಲ್ದ್ರ ಭೂಮ್ಯಾಗ ದುಡಿದ್ರ ಅಂದ್ರೆ ನೌಕರಿನ ಎಲ್ಲಿ ಕೊಡ್ಬೇಕ್ರಿ ಅವ್ರ ಹಿಂಗಾಕದ್ರಿ? ಈಗ ಕೆಲ ಮಂದಿ ಯುವಕರು ಈಗ ಕಟ್ಟಿ ಮ್ಯಾಗ ಕೂತು ಅದು ಹೊತ್ತ ಹಳಿ ಮಂದಿ ಎಲ್ಲ ಹೋತ್ರಿ, ಹಿಂದಿನ ಮಂದಿ ಈಗಿನ ಹೊಸ ಮಂದಿ ಅಂಕಾರ ಒಟ್ಟ ನಟ್ ಕಡುದು ಗೊತ್ತಿಲ್ರಿ, ಕೆಲಸ ಮಾಡುದು ಕಸ ತಗೋದು ಗೊತ್ತಿಲ್ಲ, ಏನ್ ಮಾಡ್ಬೇಕು ಅನ್ನೋದು ಹಾಗೆ ಗೊತ್ತಿಲ್ಲ. ಅದಕ್ಕೆ ಅವ್ರ ಏನ್ ಮಾಡ್ಬೇಕ್ರಿ, ಹೆಂಗ ದುಡಿಬೇಕು ಅವ್ರಿಗೊಂದು ಮಾತು ಹೇಳ್ರಿ. ಅವ್ರಿಗೆ ಹೆಂಗ್ ದುಡಿಬೇಕು ಅನ್ನೋದು ಏನ್ರಿ, ಮನ್ಯಾಗ ತೀರ್ಮಾನಿಸ್ ಹೇಳಿದ್ರಿ. ಈಗ ಅವ್ರ ಈಗ ಮಂದಿ ಅಂಕಾರ ನಮ್ಗ ಏನ್ ಹೇಳಿದ್ರು ಅದನ್ನ ತಿಳಿಯ ತಗೊಳ್ದಲ್ರಿ. ಆದ್ರೂ ಕೂಡ ತಾವು ಏನಾದ್ರು ಒಂದ್ ಮಾತು ಹೇಳ್ರಿ, ಸೈನಿಕ ಎಲ್ಲರೂ ಕೂಡಿ ಚಲೋತಂಗ್ ಮಾಡ್ಕೋತ ಹೋಗಬೇಕ್ರಿ, ಭೂಮ್ಯಾಗ ದುಡಿಯಬೇಕ್ರಿ. ಭೂಮ್ಯಾಗ ದುಡಿದ್ರನ್ನ ಮನುಷ್ಯಾಗ ಶರೀರನು ಸುಖ ಇರ್ತೈತಿ, ಯಾವ್ದು ರೋಗ ಬರಂಗಿಲ್ರಿ. ಎಲ್ಲಾ ತರ ತಪ್ಪಲ ತಳಿ ಅಗದಿ ಕಾಯಿಪಲ್ಲೆ ತಪ್ಪಲ ಪಲ್ಲೆ ತಿನ್ಕೋತ ಮನುಷ್ಯಾಗ ಅದ ಕೆಲಸ ಮಾಡ್ತಾ ನಿಮ್ಮಂಗ ಮಠದೊಳಗ ಒಂದ್ ಸ್ವಲ್ಪ ಸಾಯಂಕಾಲ ಹೊತ್ತುಗಳಾದ್ರ ಆಕಡ ನಮ್ಮ ವಿಚಾರಗಳು ಒಳ್ಳೆ ಅದರದಿಂದ ನಮಗ ಅಗದಿ ಸಂಸ್ಕಾರ ಅಷ್ಟ ಔಷಧ ಬರ್ಲಾಕತ್ತೈತ್ರಿ. ನಾವು ಅಲ್ಲಿ ಆ ದಿವಸ ಏನತ್ ನೋಡ್ರಿ, ಈ ಚಂಚಕಾಯಿ ಕೆಲಸ ಮಾಡಿ ದನು ಆಗಿರ್ತೈತ್ರಿ. ಅಲ್ಲಿ ಹೋತು ಅಂದ್ಕೊಂಡು ಒಂದು ತಾಸ ಅಲ್ಲಿ ಆ ಸೇವಾ ಮಾಡ್ಕೋತ ನಾಮಸ್ಮರಣೆ ಮಾಡ್ತೆ ಅಂದ್ರೆ ಇದ್ದ ದನು ಎಲ್ಲ ಕುಲ್ಲ ಆಗಿಬಿಡ್ತದೆ, ಹೋಗಿಬಿಡ್ತದೆ ದನು ಎಲ್ಲ ಹೋಗಿಬಿಡ್ತದೆ. ಆಮೇಲೆ ಈ ದುಶ್ಚಟ ಮಾಡೋ ಪ್ರಸಂಗ ಬರುದಿಲ್ರಿ. ಅದಕ್ಕೆ ಯುವಕರು ಕೂಡ ಈ ರೀತಿ ತಾವು ಒಂದು ಮಾಡ್ಕೋತ ಮಾಡ್ಕೊಂಡ್ರೆ ದುಶ್ಚಟಗಳಿಂದ ದೂರ ಇರ್ಬೋದು. ಮುಂದ ಒಂದೊಂದು ಕೆಲಸ ಮಾಡಕ್ ಹಚ್ಚು ಅದು ಬಹಳ ಬೇಸರ ಬರ್ತಂದ್ರೆ ಮತ್ತೊಂದು ಕೆಲಸ ಮಾಡುದು. ದನು ಬದಲಾವಣೆ ಅಂದ್ರೆ ವಿಶ್ರಾಂತಿ ಅಂದ್ರೆ ಏನು, ಕೆಲಸ ಬದಲಾವಣೆ ಬದಲೇ ಮಾಡ್ಕೋತ ಹೋದಾಗ ನಾವು ವಿಶ್ರಾಂತಿ, ಕೆಲಸದ ಬದಲಾವಣೆ ವಿಶ್ರಾಂತಿ. ಭಾರಿ ಮಾತು ಹೇಳಿದ್ರು ನೋಡ್ರಿ, ದನು ಆಗಂಗಿಲ್ಲ ಒಟ್ಟ. ಈ ಸದ್ಯ ನಮಗ್ ಕೆಲಸ ಮಾಡಿದ್ರು ಏನ್ ಮಾಡಿದ್ರು ಸಾಕಿಲ್ಲ, ಆದ್ರೂ ಎಷ್ಟು ಮಾಡಿದ್ರು ಅಷ್ಟು ಹುಷಿ ಆನಂದನ ಐತಿ, ಮತ್ ಬ್ಯಾಸನಕರ ಇಲ್ರಿ. ಇಟ್ಟು ಹೆಂಗ ಇಷ್ಟು ಒಂದು ವಯಸ್ಸಿನೊಳಗೆ ತಮ್ಗೆ ಎಷ್ಟು ಆಗಿವ್ರಿ ವಯಸ್ಸರಿ? ನಮಗ 64 ಮುಗದ 55ನೇ ಛಾತಿ ನೋಡ್ರಿ. ಇಷ್ಟು ವಯಸ್ಸಿನೊಳಗು ಇಷ್ಟು ದುಡಿಯು ಹುಮ್ಮಸ್ ಹೆಂಗ ಅದ್ರಿ? ಏನ್ ನನಗ ಇನ್ನ ಹೆಚ್ಚೈತ್ರಿ, ಅವ್ ಆಶೀರ್ವಾದ ಹೆಂಗ್ ಮಾಡ್ಯಾನೋ ಅವ್ರ ಬಸಯ್ಯ ಅಜ್ಜನ ಕೈಯಾಗ ದುಡಿದ್ವಿ ಅವನ ದುಡ್ಸ್ಯಾಂಡ್ರಿ ನಮ್ಮನ್ನ. ಮುರಿಯಾಕ ಹೋಗಿ ಒಡ್ಡ ಹುಷಾರ್ರಿ, ಎಲ್ಲ ಕೆಲಸ ಮಾಡ್ಯಾರು. ಮತ್ತ ಅವ್ರ ಸೈಕಲ್ ಮೇಲೆ ಕರ್ಕೊಂಡು ಅಡ್ಯಾಡಿವ್ರಿ, ಇಷ್ಟೆಲ್ಲ ಸೇವೆ ಮಾಡಿವ್ರಿ. ಅವನ ಆಶೀರ್ವಾದದಿಂದ ನಮ್ಗೆ ಏನೇನು ಒಂದು ರೋಗ ಇಲ್ಲ, ಏನು ಇದಿಲ್ಲ. ಇಷ್ಟೆಲ್ಲ ಚೆನ್ನಾಗಿ ಮಾತು ಹಂಚ್ಕೊಂಡ್ರಿ ನಮ್ಮ ರೈತರ ಜೊತೆಗೆ. ನಮ್ಮ ರೈತರು ಏನಾದ್ರೂ ನಿಮ್ಗೆ ಖುದ್ದು ಭೇಟಿಯಾಗಬೇಕು ಅಂದ್ರೆ ನಿಮ್ಮ ದೂರವಾಣಿ ಸಂಖ್ಯೆ, ಮೊಬೈಲ್ ಸಂಖ್ಯೆ ಏನಾದರೂ ಇದ್ರೆ ಕೊಡ್ರಿಲ್ಲ ರೈತ ಬಂದವ್ರೆ. ಇವರು ದೂರವಾಣಿ ಸಂಖ್ಯೆ 9148821211. ದೂರವಾಣಿ ಸಂಖ್ಯೆ ಇನ್ನೊಮ್ಮೆ 9148821121. ಈ ಸಂಖ್ಯೆಗೆ ತಾವು ದೂರವಾಣಿ ಕರೆ ಮಾಡಿ ಶಂಕರಪ್ಪ ಅವರ ಜೊತೆಗೆ ಮಾತಾಡಬಹುದು. ಮತ್ತು ಅವರಿಗೆ ಖುದ್ದಾಗಿ ಭೇಟಿಯಾಗಬೇಕಂದ್ರೆ ತಮ್ಮ ಗ್ರಾಮಕ್ಕೆ ಹೆಂಗ್ ಬರ್ಬೇಕ್ರಿ? ಮುದೋಳಕ್ಕೆ ಬಂದು ಹೆಂಗ್ ಬರ್ಬೇಕ್ರಿ? ಯಾದವಾಡ ರಸ್ತೆ ಹಿಡ್ದ ಬಂದ ಕ್ರಾಸ್ ಐತ್ರಿ. ಕೇಳಿ ರೈತ ಬಂದವ್ರೆ, ಮುದೋಳದಿಂದ ಯಾದವಾಡ ರಸ್ತೆಗೆ ಬಂದು ಆಮೇಲೆ ಉತ್ತೂರಿಗೆ ತಾವು ಬಲಕ್ಕೆ ತಿರುಗಿದ್ರ ನಮಗ ಒಂದು 3-4 ಕಿಲೋಮೀಟರ್ ಒಳಗೆ ಉತ್ತೂರು ಗ್ರಾಮ ಬರ್ತದ. ಅಲ್ಲಿ ಶಂಕರಪ್ಪ ರಬಕವಿ ಅಂತ ಕೇಳಿದ್ರೆ ಯಾರಾದ್ರೂ ಹೇಳ್ತಾರ ಅಂತ ಹೇಳ್ತಾರ ಅವ್ರ ರೈತರು. ಅವರನ್ನ ಕೂಡ ತಾವು ಖುದ್ದಾಗಿ ಭೇಟಿಯಾಗಿ ಕೃಷಿದ ಒಂದು ಹೆಚ್ಚಿನ ಅನುಭವ ತಾವು ಕೂಡ ಪಡ್ಕೊಳ್ರಿ ಅಂತ ಹೇಳ್ತಾ, ಇದುವರೆಗೆ ಸಾಕಷ್ಟು ಮಾಹಿತಿ ನೀಡಿದ್ರಿ ಶಂಕರಪ್ಪ ಅವರೇ, ನಮ್ಮ ರೈತ ಬಾಂಧವರಿಗೆ ಮಾಹಿತಿ ನೀಡಿದ್ರಿ, ನಮ್ಮ ರೈತರ ಪರವಾಗಿ ಹಾಗೂ ಆಕಾಶವಾಣಿ ಪರವಾಗಿ ತಮಗೆ ಧನ್ಯವಾದಗಳು. ಮತ್ತೆ ತಮ್ಮ ಜೀವನದಲ್ಲಿ ಇನ್ನೂ ಉತ್ತರೋತ್ತರವಾಗಿ ಇನ್ನೂ ಅಷ್ಟು ಒಳ್ಳೇದಾಗಲಿ, ತಮ್ಮ ಮಗನಿಗೂ ಕೂಡ ಒಂದು ಶಿಕ್ಷಕ ನೌಕರಿ ಸಿಗಲಿ ಅಂತ ನಾವು ಹಾರೈಸ್ತಾ ತಮ್ಮ ಮಾತುಕತೆಯನ್ನು ಇಲ್ಲಿಗೆ ಮುಗಿಸ್ತೀನಿ. ನಮಸ್ಕಾರ. ನಮಸ್ಕಾರ. ವಿಜಯಪುರ ಜಿಲ್ಲೆಯಲ್ಲಿ ಪಶುಗಳಿಗೆ ಹಮ್ಮಿಕೊಂಡ ಕಾಲುಬೇನೆ ಲಸಿಕಾ ಕಾರ್ಯಕ್ರಮದ ಕುರಿತು ಜಿಲ್ಲಾ ಪಶುಪಾಲನೆ ಹಾಗೂ ಪಶು ಸೇವಾ ಇಲಾಖೆಯ ಉಪನಿರ್ದೇಶಕರಾದ ಡಾಕ್ಟರ್ ಪ್ರಾಣೇಶ್ ಜಹಗೀರ್ದಾರ್ ಅವರಿಂದ ರೈತ ಸಮುದಾಯಕ್ಕೊಂದು ಸಂದೇಶ. ನಾನು ಡಾಕ್ಟರ್ ಪ್ರಾಣೇಶ್ ಜಹಗೀರ್ದಾರ್, ಉಪನಿರ್ದೇಶಕರು ಪಶುಪಾಲನೆ ಮತ್ತು ಪಶು ಸೇವಾ ಇಲಾಖೆ ವಿಜಯಪುರ. ವಿಜಯಪುರ ಜಿಲ್ಲೆಯಲ್ಲಿ ಕಾಲುಬಾವಿ ಲಸಿಕಾ ಕಾರ್ಯಕ್ರಮವನ್ನು ರಾಷ್ಟ್ರೀಯ ಜಾನುವಾರು ರೋಗ ನಿಯಂತ್ರಣ ಕಾರ್ಯಕ್ರಮದಡಿ ರಾಷ್ಟ್ರದಾದ್ಯಂತ ಜಾನುವಾರು ರೋಗ ನಿಯಂತ್ರಣ ಮಾಡಬೇಕಂತ ಮಹತ್ವದ ಉದ್ದೇಶದಿಂದ ಏನು ಭಾರತ ಸರ್ಕಾರ ರೂಪಿಸಿದೆ ಆ ಕಾರ್ಯಕ್ರಮದಡಿ ಈ ಬಿಜಾಪುರ ಜಿಲ್ಲೆಯಲ್ಲಿ ಕೂಡ 2 ರೋಗಗಳಿಗೆ ನಾವು ಲಸಿಕೆ ಹಾಕುವಂತ ಕಾರ್ಯಕ್ರಮವನ್ನು ರೂಪಿಸಿದ್ದೀವಿ. ಒಂದು ಜಾನುವಾರುಗಳಿಗೆ ಕಂದು ರೋಗ, ಇನ್ನೊಂದು ಜಾನುವಾರುಗಳಲ್ಲಿ ಕಂಡು ಬರುವಂತಹ ಕಾಲುಬಾವಿ ಲಸಿಕಾ ಕಾರ್ಯಕ್ರಮ. ಕಾಲುಬಾವಿ ಲಸಿಕಾ ಕಾರ್ಯಕ್ರಮ ಮೊದಲನೇ ಹಂತದ ಕಾರ್ಯಕ್ರಮವನ್ನು ಕಳೆದ ವರ್ಷ ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ಅಲ್ಲಿ ಮಾಡಿದೀವಿ. ಈಗ ಈ 2ನೇ ಹಂತದ ಕಾರ್ಯಕ್ರಮವನ್ನು ಈಗಾಗಲೇ ರಾಜ್ಯದ ಸುಮಾರು 7 ಜಿಲ್ಲೆಗಳಲ್ಲಿ ಇವತ್ತಿನಿಂದ ಪ್ರಾರಂಭ ಆಗಿದೆ. ಬರುವ ದಿನಗಳಲ್ಲಿ ಇನ್ನು ಉಳಿದ ಜಿಲ್ಲೆಗಳು ಕೂಡ ವಿಸ್ತರಿಸುವಂತಹ ಎಲ್ಲ ಕಾರ್ಯಕ್ರಮಗಳು ಈಗ ರೂಪಿಸಿದಿವೆ. ಈ ಕಾರ್ಯಕ್ರಮದಡಿ ರೈತರ ಮನೆ ಬಾಗಿಲಿಗೆ ಹೋಗಿ ಲಸಿಕೆ ಹಾಕುವ ಮೂಲಕ ಅವರ ಜಾನುವಾರುಗಳಿಗೆ ಯಾವುದೇ ರೀತಿ ಕಾಲುಬಾವಿ ರೋಗ ಬರಬಾರದು, ಅದರ ಮೂಲಕ ಜಾನುವಾರುಗಳು ಹೆಚ್ಚಿನ ಆರೋಗ್ಯದಿಂದ ಹೆಚ್ಚಿನ ಉತ್ಪಾದಕತೆಯನ್ನು ಕೊಡಬೇಕು ಮತ್ತು ರೈತನಿಗೆ ಈ ಒಂದು ರೋಗದಿಂದ ಏನು ಉಂಟಾಗುತ್ತ ನಷ್ಟವಿದೆ ಆ ನಷ್ಟವನ್ನು ಕಡಿಮೆ ಮಾಡಬೇಕು ಮತ್ತು ಅವುಗಳ ಒಂದು ಕೆಲಸದ ಏನು ಶಕ್ತಿ ಇದೆ ಅದು ಕುಂಠಿತವಾಗದಂತೆ ಮತ್ತು ಹಾಲು ಕೊಡುವಂತಹ ದನಗಳಲ್ಲಿ ಅವರ ಉತ್ಪಾದಕತೆ ಕುಂಠಿತವಾಗದಂತೆ ಈ ಒಂದು ರೋಗವನ್ನು ತಡೆಗಟ್ಟು ಲಸಿಕೆ ಹಾಕುವ ಮೂಲಕ ತಡೆಗಟ್ಟಿ ಜಾನುವಾರುಗಳ ಉತ್ಪಾದಕತೆಯನ್ನು ಹೆಚ್ಚಿಸುವಂಥದ್ದು, ಶಕ್ತಿ ಸಾಮರ್ಥ್ಯವನ್ನು ಹೆಚ್ಚಿಸುವಂತಹ ಒಂದು ಒಳ್ಳೆಯ ಕಾರ್ಯಕ್ರಮವಾಗಿದೆ. ವಿಜಯಪುರ ಜಿಲ್ಲೆಯಲ್ಲಿ ಯಾವುದೇ ರೀತಿ ಕಾಲುಬಾವಿಯೇ ಇನ್ನುವರೆಗೂ ಕಂಡು ಬಂದಿಲ್ಲ. ಕಂಡು ಬಂದರೆ ಆ ರೋಗಕ್ಕೆ ತಕ್ಷಣವೇ ರಿಂಗ್ ವ್ಯಾಕ್ಸಿನೇಷನ್ ಪ್ರೋಗ್ರಾಂ, ಅಂದರೆ ಎಲ್ಲಿ ಜಾನುವಾರುಗಳಲ್ಲಿ ರೋಗ ಕಂಡು ಬಂದಿದೆ ಆ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಲಸಿಕೆ ಹಾಕುವ ಮೂಲಕ ರೋಗವನ್ನು ತಡೆಗಟ್ಟುವುದಕ್ಕೆ ನಾವು ಬೇಕಾದಂಥ ಎಲ್ಲ ಸಿದ್ಧತೆಗಳನ್ನು ಕೂಡ ನಾವು ಇಲಾಖೆಯಿಂದ ಮಾಡಿಕೊಳ್ಳಲಾಗಿದೆ. ಈ ಒಂದು ಕಾರ್ಯಕ್ರಮದಡಿ ಎಲ್ಲ ಸಿದ್ಧತೆ ಏನಂದರೆ ಲಸಿಕೆ ಮತ್ತು ಅದಕ್ಕೆ ಬೇಕಾದಂಥ ಸಿರಿಂಜ್ಗಳು ಮತ್ತು ಬೇಕಾದ ಸಿಬ್ಬಂದಿಗೆ ತರಬೇತಿಯನ್ನು ಕೊಡುವ ಮೂಲಕ ಸಿಬ್ಬಂದಿಯನ್ನು ಕೂಡ ಸನ್ನದ್ಧಗೊಳಿಸಲಾಗಿದೆ. ಅಕಸ್ಮಾತ್ ಎಲ್ಲೇ ರೋಗ ಕಂಡು ಬಂದರೆ ಆ ಒಂದು ರೋಗವನ್ನು ತಡೆಗಟ್ಟಲಿಕ್ಕೆ ಬೇಕಾದಂಥ ಲಸಿಕೆಯನ್ನು ಕೂಡ ನಾವು ಇಲಾಖೆ ವತಿಯಿಂದ ಜಿಲ್ಲಾ ಪಂಚಾಯತ್ ಅನುದಾನದಲ್ಲಿ ಖರೀದಿ ಮಾಡಿ ಪ್ರತಿ ತಾಲೂಕಿಗೆ 1,000 ಡೋಸ್ಗಳಂತೆ ಈಗಾಗಲೇ ನಾವು ಸಂಗ್ರಹಣೆ ಕೂಡ ಮಾಡಿ ಇಟ್ಟಿದ್ದಾಗಿದೆ. ಯಾವುದೇ ಜಾನುವಾರುಗಳಲ್ಲಿ ರೋಗ ಕಂಡು ಬರದೇ ಇರುವ ಕಾರಣ ಇನ್ನುವರೆಗೂ ಆ ಲಸಿಕೆಯನ್ನು ಉಪಯೋಗಿಸುವಂತಹ ಪ್ರಮೇಯ ಒದಗಿ ಬಂದಿಲ್ಲ. ಬರುವ ದಿನಗಳಲ್ಲಿ ಸರ್ಕಾರದಿಂದ ಲಸಿಕೆ ಪೂರೈಕೆ ಆಗುತ್ತಿರುವುದರಿಂದ ಆ ಲಸಿಕೆಯನ್ನು ಉಪಯೋಗಿಸಿಕೊಂಡು ಸುಮಾರು 3.5 ಲಕ್ಷ ಜಾನುವಾರುಗಳನ್ನು ಬಿಜಾಪುರ ಜಿಲ್ಲೆಯಲ್ಲಿದ್ದಾವೆ. ಎಲ್ಲಾ ಜಾನುವಾರುಗಳು ಲಸಿಕೆ ಹಾಕುವಂತಹ ಒಂದು ಬೃಹತ್ವಾದಂತಹ ಆಂದೋಲನ ರೀತಿಯಲ್ಲಿ 1 ತಿಂಗಳ ಕಾಲ ರೈತರ ಮನೆ ಬಾಗಿಲಿಗೆ ಹೋಗಿ ಕಾರ್ಯಕ್ರಮವನ್ನು ಈಗಾಗಲೇ ನಾವು ಕಾರ್ಯಕ್ರಮ ಪಟ್ಟಿಯನ್ನು ರೂಪಿಸಿದೀವಿ. ಆ ಕಾರ್ಯಕ್ರಮದ ಪಟ್ಟಿ ಅನ್ವಯ ಕಾರ್ಯಕ್ರಮವನ್ನು ಲಸಿಕೆ ಸ್ವೀಕರಿಸಿದ ಮರುದಿನದಿಂದಲೇ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿಸಲಿಕ್ಕೆ ಎಲ್ಲ ರೀತಿಯ ಸಿದ್ಧತೆಯನ್ನು ಇಲಾಖೆ ಮಾಡಿಕೊಳ್ಳಲಾಗಿದೆ.

ಪಟ್ಟಣ ದೇವರೇಳಯ್ಯ ಶಿವ ಸಿದ್ಧರಾಮ ದೊಡ್ಡ ಪಟ್ಟಣ ದೇವರೇಳಯ್ಯ ಶಿವ ಸಿದ್ಧರಾಮ ದೊಡ್ಡ ಪಟ್ಟಣ ದೇವರೇಳಯ್ಯ ಬಾರಮ್ಮ ಬಾಸಕಿ ನಿನಗೊಂದೊಂದೇ ಬಯಕೆಮ್ಮ ಬಾರಮ್ಮ ಬಾಸಕಿ ನಿನಗೊಂದೊಂದೇ ಬಯಕೆಮ್ಮ ಬಾರಮ್ಮ ಬಾಸಕಿ ನಿನಗೊಂದೊಂದೇ ಬಯಕೆಮ್ಮ ಬಾರಮ್ಮ ಬಾಸಕಿ ನಿನಗೊಂದೊಂದೇ ಬಯಕೆಮ್ಮ ಒಂದೆಂಬ ತಿಂಗಳಿಗೆ ನರಿ ಒಂದೇನ ಬಯಸಿದಳ ನರಿ ಒಂದೇನ ಬಯಸಿದಳ ಯಾಲಕ್ಕಿ ಸೊಂಟಿ ಕೆನಿಮ ಸರಿ ನಿನಗೊಂದೊಂದೇ ಬಯಕೆಮ್ಮ ಯಾಲಕ್ಕಿ ಸೊಂಟಿ ಕೆನಿಮ ಸರಿ ನಿನಗೊಂದೊಂದೇ ಬಯಕೆಮ್ಮ ಬಾರಮ್ಮ ಬಾಸಕಿಯೇ ನಿನಗೊಂದೊಂದೇ ಬಯಕೆಮ್ಮ ಬಾರಮ್ಮ ಬಾಸಕಿಯೇ ನಿನಗೊಂದೊಂದೇ ಬಯಕೆಮ್ಮ ಎರಡೆಂಬ ತಿಂಗಳಿಗೆ ನರಿ ಎರಡೇನ ಬಯಸಿದಳ ನರಿ ಎರಡೇನ ಬಯಸಿದಳ ಎಡಗೈಯ ಉಪ್ಪು ಎಳುಹುಣಸೆ ನಿನಗೊಂದೊಂದೇ ಬಯಕೆಮ್ಮ ಎಡಗೈಲಿ ಉಪ್ಪು ಹುಳಿ ಹುಣಸೆ ನಿನಗೊಂದೊಂದೇ ಬಯಕೆಮ್ಮ ಬಾರಮ್ಮ ಬಾಸಕಿಯೇ ನಿನಗೊಂದೊಂದೇ ಬಯಕೆಮ್ಮ ಬಾರಮ್ಮ ಬಾಸಕಿಯೇ ನಿನಗೊಂದೊಂದೇ ಬಯಕೆಮ್ಮ ಮೂರೆಂಬ ತಿಂಗಳಿಗೆ ನರಿ ಮೂರೇನ ಬಯಸಿದಳ ನರಿ ಮೂರೇನ ಬಯಸಿದಳ ಮೂಡಲ ದೇಶದ ಮಗಿಮಾವೇ ನಿನಗೊಂದೊಂದೇ ಬಯಕೆಮ್ಮ ಮೂಡಲ ದೇಶದ ಮಗಿಮಾವೇ ನಿನಗೊಂದೊಂದೇ ಬಯಕೆಮ್ಮ ಬಾರಮ್ಮ ಬಾಸಕಿಯೇ ನಿನಗೊಂದೊಂದೇ ಬಯಕೆಮ್ಮ ಬಾರಮ್ಮ ಬಾಸಕಿಯೇ ನಿನಗೊಂದೊಂದೇ ಬಯಕೆಮ್ಮ ನಾಕೆಂಬ ತಿಂಗಳಿಗೆ ನರಿ ನಾಕೇನ ಬಯಸಿದಳ ನರಿ ನಾಕೇನ ಬಯಸಿದಳ ಬಾಳೆಯ ಹಣ್ಣ ಬಯಸಿದಳೇ ನಿನಗೊಂದೊಂದೇ ಬಯಕೆಮ್ಮ ಬಾಳೆಯ ಹಣ್ಣು ಬಯಸಿದಳೇ ನಿನಗೊಂದೊಂದೇ ಬಯಕೆಮ್ಮ ಬಾರಮ್ಮ ಬಾಸಕಿಯೇ ನಿನಗೊಂದೊಂದೇ ಬಯಕೆಮ್ಮ ಬಾರಮ್ಮ ಬಾಸಕಿಯೇ ನಿನಗೊಂದೊಂದೇ ಬಯಕೆಮ್ಮ ಐದೆಂಬ ತಿಂಗಳಿಗೆ ನರಿ ಐದೇನ ಬಯಸಿದಳ ನರಿ ಐದೇನ ಬಯಸಿದಳ ಕೊಯ್ಲಾನಲ್ಲಿಗೆ ಹೂದಂಡೇ ನಿನಗೊಂದೊಂದೇ ಬಯಕೆಮ್ಮ ಕೊಯ್ದ ಮಲ್ಲಿಗೆ ಹೂದಂಡೇ ನಿನಗೊಂದೊಂದೇ ಬಯಕೆಮ್ಮ ಬಾರಮ್ಮ ಬಾಸಕಿಯೇ ನಿನಗೊಂದೊಂದೇ ಬಯಕೆಮ್ಮ ಬಾರಮ್ಮ ಬಾಸಕಿಯೇ ನಿನಗೊಂದೊಂದೇ ಬಯಕೆಮ್ಮ ಆರೆಂಬ ತಿಂಗಳಿಗೆ ನರಿ ಆರೇನ ಬಯಸಿದಳ ನರಿ ಆರೇನ ಬಯಸಿದಳ ಅರೆದ ಬಾಣ ಕೆನಿಮ ಸರಿ ನಿನಗೊಂದೊಂದೇ ಬಯಕೆಮ್ಮ ಅರೆದ ಬಾಣ ಕೆನಿಮ ಸರಿ ನಿನಗೊಂದೊಂದೇ ಬಯಕೆಮ್ಮ ಬಾರಮ್ಮ ಬಾಸಕಿಯೇ ನಿನಗೊಂದೊಂದೇ ಬಯಕೆಮ್ಮ ಬಾರಮ್ಮ ಬಾಸಕಿಯೇ ನಿನಗೊಂದೊಂದೇ ಬಯಕೆಮ್ಮ ಏಳೆಂಬ ತಿಂಗಳಿಗೆ ನರಿ ಏಳೇನ ಬಯಸಿದಳ ನರಿ ಏಳೇನ ಬಯಸಿದಳ ಹೇಳಿ ಕಳಿಯಾಳ ತವರಿಗೆ ನಿನಗೊಂದೊಂದೇ ಬಯಕೆಮ್ಮ ಹೇಳಿ ಕಳಿಯಾಳ ತವರಿಗೆ ನಿನಗೊಂದೊಂದೇ ಬಯಕೆಮ್ಮ ಬಾರಮ್ಮ ಬಾಸಕಿಯೇ ನಿನಗೊಂದೊಂದೇ ಬಯಕೆಮ್ಮ ಬಾರಮ್ಮ ಬಾಸಕಿಯೇ ನಿನಗೊಂದೊಂದೇ ಬಯಕೆಮ್ಮ ಎಂಟೆಂಬ ತಿಂಗಳಿಗೆ ನರಿ ಎಂಟೇನ ಬಯಸಿದಳ ನರಿ ಎಂಟೇನ ಬಯಸಿದಳ ಕಂಠಾಲಿ ಎತ್ತು ಕರಿ ಬರಲೆ ನಿನಗೊಂದೊಂದೇ ಬಯಕೆಮ್ಮ ಕಂಠಾಲಿ ಎತ್ತು ಕರಿ ಬರಲೆ ನಿನಗೊಂದೊಂದೇ ಬಯಕೆಮ್ಮ ಬಾರಮ್ಮ ಬಾಸಕಿಯೇ ನಿನಗೊಂದೊಂದೇ ಬಯಕೆಮ್ಮ ಬಾರಮ್ಮ ಬಾಸಕಿಯೇ ನಿನಗೊಂದೊಂದೇ ಬಯಕೆಮ್ಮ ಒಂಬತ್ತು ತಿಂಗಳಿಗೆ ನರಿ ಒಂಬತ್ತು ಬಯಸಿದಳ ನರಿ ಒಂಬತ್ತು ಬಯಸಿದಳ ಸಂದು ಸಂದೆಲ್ಲ ಸವಬ್ಯಾನೆ ನಿನಗೊಂದೊಂದೇ ಬಯಕೆಮ್ಮ ಸಂದು ಸಂದೆಲ್ಲ ಸವಬೇನಿ ನಿನಗೊಂದೊಂದೇ ಬಯಕೆಮ್ಮ ಬಾರಮ್ಮ ಬಾಸಕಿಯೇ ನಿನಗೊಂದೊಂದೇ ಬಯಕೆಮ್ಮ ಬಾರಮ್ಮ ಬಾಸಕಿಯೇ ನಿನಗೊಂದೊಂದೇ ಬಯಕೆಮ್ಮ ಹತ್ತೆಂಬ ತಿಂಗಳಿಗೆ ನರಿ ಹತ್ತೇನ ಬಯಸಿದಳ ನರಿ ಹತ್ತೇನ ಬಯಸಿದಳ ಹೊತ್ತು ಕೊಂಡಾಳೆ ಗಂಡು ಮಗನ ನಿನಗೊಂದೊಂದೇ ಬಯಕೆಮ್ಮ ಹೊತ್ತು ಕೊಂಡಾಳೆ ಹೆಣ್ಣುಮಗಳ ನಿನಗೊಂದೊಂದೇ ಬಯಕೆಮ್ಮ ಬಾರಮ್ಮ ಬಾಸಗಿಯೇ ನಿನಗೊಂದೊಂದೇ ಬಯಕೆಮ್ಮ ಬಾರಮ್ಮ ಬಾಸಗಿಯೇ ನಿನಗೊಂದೊಂದೇ ಬಯಕೆಮ್ಮ ನಿನಗೊಂದೊಂದೇ ಬಯಕೆಮ್ಮ ಮಲ್ಲಿಗೆ ಮಾತಾಡೋ ಯಾರೆಲ್ಲಿಗೆ ಮಲ್ಲಿಗೆ